ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರೆ. ಈಗ ಕೇಳೋಣ, ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಇಂದು ಮತ್ತು ನಾಳೆ ನಡೆಯುತ್ತಿರುವ ಸಿರಿಧಾನ್ಯ ವರ್ಷ 2023 ಅಂಗವಾಗಿ ಮಾಹಿತಿ ಮಳಿಗೆ ಮತ್ತು ಪ್ರದರ್ಶನ ಮೇಳದ ಕುರಿತು ಡಾ ಉದಯಕುಮಾರ್ ನಡೋಣಿ ಅವರಿಂದ ಮಾಹಿತಿಯನ್ನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ನಿಮಗೆಲ್ಲ ಗೊತ್ತಿದೆ, ಇದೇ ಅಂದರೆ ಇವತ್ತು ಮತ್ತು ನಾಳೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸಿರಿಧಾನ್ಯಗಳ ಸಮಾವೇಶ ನಡೀತಿದೆ, 2 ದಿನಗಳ ಕಾರ್ಯಕ್ರಮ. ನಾಳೆ ಹಲವಾರು ಸಚಿವರು ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಹಲವಾರು ಮಳಿಗೆಗಳನ್ನು ಹಾಕಲಾಗಿದೆ. ಮುಖ್ಯವಾಗಿ ಸಿರಿಧಾನ್ಯದ ಉತ್ಪಾದನೆಯನ್ನು ತೋರಿಸಲಿಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಬಂದು ಇಲ್ಲಿ ಅವರ ಒಂದು ಉತ್ಪಾದನೆ ವಸ್ತುಗಳನ್ನು ಎಕ್ಸಿಬಿಷನ್ ಮಾಡಲಿಕ್ಕೆ ಮಳಿಗೆಗಳನ್ನು ಹಾಕಿದ್ದಾರೆ. ಈ ಒಂದು ಮಳಿಗೆ ಕಮಿಟಿಯ ಚೇರ್ಮನ್ರು ಆದಂಥ ಡಾಕ್ಟರ್ ಉದಯಕುಮಾರ್ ನಿಡೋಣಿ ಅವರು, ಇವರು ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಆಹಾರ ಒಂದು ಸಂಸ್ಕರಣಾ ವಿಭಾಗದ ಮುಖ್ಯಸ್ಥರು ಸಹ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಟ್ಟಾರೆ ಯಾವ ರೀತಿ ಮಳಿಗೆಗಳಿದಾವೆ ಇಲ್ಲಿ, ವಿಶೇಷತೆ ಏನು, ಎಷ್ಟು ಮಳಿಗೆಗಳಿದಾವೆ, ಯಾರ್ಯಾರು ಭಾಗವಹಿಸ್ತಿದ್ದಾರೆ ಅಂತಕ್ಕಂಥ ಒಂದಿಷ್ಟು ಸಮಗ್ರ ಮಾಹಿತಿಯನ್ನು ನಮ್ಮ ರೈತರಿಗೆ ಮತ್ತು ಕೇಳುಗರಿಗೆ ಇವತ್ತು ಮಾಡಿಕೊಡ್ತಿದ್ದಾರೆ. ಬನ್ನಿ, ಮಾಹಿತಿಯನ್ನು ಕೇಳೋಣ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಈ ಒಂದು ನಮ್ಮ ಸಿರಿಧಾನ್ಯಗಳ ಸಮಾವೇಶ 2022 ನಾವು ಈ ಒಂದು ನಮ್ಮ ನಬಾರ್ಡ್ ಸಂಸ್ಥೆ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇದೆ 26 ಮತ್ತು 27 ಆಗಸ್ಟ್ರಂದು. ಈ ಒಂದು ಸಂದರ್ಭದಲ್ಲಿ 2 ದಿನಗಳ ಒಂದು ವಸ್ತು ಪ್ರದರ್ಶನವನ್ನು, ಸಿರಿಧಾನ್ಯಗಳ ಮಾಹಿತಿ ಮತ್ತು ಸಿರಿಧಾನ್ಯಗಳಿಂದ ಮಾಡಿದಂತಹ ಪದಾರ್ಥಗಳು ಮತ್ತು ಸಿರಿಧಾನ್ಯಗಳನ್ನು ನಾವು ಹೇಗೆ ಸಂಸ್ಕರಣೆ ಮಾಡಬೇಕು ಹಾಗೂ ಅವುಗಳನ್ನು ಹೇಗೆ ಸಂರಕ್ಷಣೆ ಮಾಡಿ ನಾವು ಇಟ್ಕೋಬೇಕು, ಇವೆಲ್ಲದರ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆ ರೂಪವಾಗಿ ಒಂದು ಈ ಒಂದು ವಸ್ತು ಪ್ರದರ್ಶನವನ್ನು ಇಲ್ಲಿ ಆಯೋಜನೆ ಮಾಡಿದ್ದೇವೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ. ಅದೇ ರೀತಿಯಾಗಿ ಈ ಒಂದು ವಸ್ತು ಪ್ರದರ್ಶನದಲ್ಲಿ ನಾವು ಸುಮಾರು 50 ಸ್ಟಾಲ್ಗಳನ್ನು ಹಾಕಿಕೊಂಡಿದ್ದೇವೆ. ಈ 50 ಹೈಟೆಕ್ ಸ್ಟಾಲ್ಗಳಲ್ಲಿ ನಬಾರ್ಡ್ನಿಂದ ಏನು ಸಪೋರ್ಟ್ನಿಂದ ಬಂದಿರತಕ್ಕಂಥ ಒಂದು ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ಸ್ ಇದ್ದಾವೆ, ಅವು ಒಂದು 12 ನಬಾರ್ಡ್ದಿಂದ ಬಂದಿರತಕ್ಕಂಥದ್ದಿದೆ. ಅದೇ ರೀತಿಯಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲೆಟ್ ರಿಸರ್ಚ್ ಅವರಿಂದ ಸಹ ಒಂದು 5 FPOಗಳು ಮತ್ತು FPCಗಳು ಈ ಒಂದು ಪ್ರದರ್ಶನ ಮಳಿಗೆಯಲ್ಲಿ ಭಾಗವಹಿಸಿದ್ದಾವೆ. ಅದರಂತೆ ನಮ್ಮ ಒಂದು ರಾಯಚೂರು ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಹಾಗೂ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ ಸಹ ಸಾಕಷ್ಟು ಒಂದು 7 ಒಂದು ಈ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ಗಳು ಭಾಗಿಯಾಗಿದ್ದಾವೆ. ಇದರ ಜೊತೆಗೆ ನಮ್ಮ ಒಂದು ಏನು ನಾಲೆಜ್ ಪಾರ್ಟ್ನರ್ಸ್ ಅಂತ ಈ ಒಂದು ಏನು ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದೀವಿ, ಅವರೆಲ್ಲರೂ ಸಹ ತಮ್ಮಲ್ಲಿ ಮಾಡಿದಂತಹ ಸಿರಿಧಾನ್ಯಗಳ ಮೇಲೆ ಮಾಡಿದಂತಹ ಸಂಸ್ಕರಣೆ ವಿಷಯವಾಗಿ ಆಗಿರ್ಬೋದು ಅಥವಾ ಅದರಿಂದ ವಿವಿಧ ಮೌಲ್ಯವರ್ಧಿತ ಉತ್ಪನ್ನಗಳಾಗಿರ್ಬೋದು ಅಥವಾ ಸಿರಿಧಾನ್ಯಗಳಲ್ಲಿ ಇರುವಂತಹ ಬೇರೆ ಬೇರೆ ವೆರೈಟೀಸು ಅದರಿಂದ ಸಮಗ್ರ ಮಾಹಿತಿಯನ್ನು ನಾವಿಲ್ಲಿ ಕೊಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಇಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ಬೇರೆ ಬೇರೆ ಸ್ಟಾರ್ಟಪ್ಗಳು ಸಾಕಷ್ಟು ಒಂದು 12-14 ಸ್ಟಾರ್ಟಪ್ಗಳು ಈ ಏನು ಸಿರಿಧಾನ್ಯಗಳ ಒಂದು ಅದರ ಮೇಲೆ ಒಂದು ಉದ್ಯಮಗಳನ್ನು ಪ್ರಾರಂಭ ಮಾಡಿ ಅದರಿಂದ ಸಾಕಷ್ಟು ಪದಾರ್ಥಗಳನ್ನು ಎಲ್ಲ ಜನರಿಗೆ ಮುಟ್ಟಿಸುವಲ್ಲಿ ಸತತ ಪ್ರಯತ್ನ ಮಾಡುತ್ತಿರುವಂತಹ ಒಂದು ಸ್ಟಾರ್ಟಪ್ಗಳು ಸಹ ಇದರಲ್ಲಿ ಭಾಗಿಯಾಗಿದ್ದಾವೆ. ಅವರಿಗೆ ಪ್ರೋತ್ಸಾಹ ನೀಡಲು ಎಲ್ಲ ರೀತಿಯ ಒಂದು ಈ ಬ್ಯಾಂಕರ್ಸ್ ಇರ್ಬೋದು, ಸರಿಸುಮಾರು 6 ವಿವಿಧ ಬ್ಯಾಂಕ್ಗಳು ಸಹ ಇದರಲ್ಲಿ ಭಾಗವಹಿಸಿ ತಮ್ಮಲ್ಲಿರುವ ಒಂದು ಏನು ಸಾಲ ಸೌಲಭ್ಯ ಆಗಿರ್ಬೋದು ಅಥವಾ ಸಬ್ಸಿಡಿ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳಾಗಿರ್ಬೋದು ಇದರ ಬಗ್ಗೆನೂ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಈ ಒಂದು ಸಂಸ್ಕರಣೆ ಮಾಡ್ಲಿಕ್ಕಾಗಿರ್ಬೋದು, ಪ್ಯಾಕಿಂಗ್ ಮಾಡ್ಲಿಕ್ಕಾಗಿರ್ಬೋದು ಅಥವಾ ಈ ಒಂದು ಏನಾದರೂ ಕೃಷಿಯನ್ನ ಮಾಡ್ಲಿಕ್ಕೆ ಸಿರಿಧಾನ್ಯಗಳ ಕೃಷಿಯನ್ನು ಮಾಡ್ಲಿಕ್ಕೆ ಬೇಕಾಗುವಂತಹ ಎಲ್ಲ ಯಂತ್ರೋಪಕರಣಗಳು ಅವುಗಳ ಬಗ್ಗೆಯೂ ಸಹ ಮಾಹಿತಿಯನ್ನ ಈ ಒಂದು ಸಮ್ಮೇಳನದಲ್ಲಿ ಕೊಡಲಾಗ್ತದೆ. ಅದರಲ್ಲಿಯೂ ಸಹ ಸಾಕಷ್ಟು ITC ಅಂತ ಒಳ್ಳೆ ಒಳ್ಳೆ ಬೃಹತ್ ITC ಆಗಿರ್ಬೋದು, ಜೀನಿ ಆಗಿರ್ಬೋದು, ಮಿಲೆಟ್ ಮಾರ್ಟ್ ವೆಂಚರ್ಸ್ ಆಗಿರ್ಬೋದು, ಇಂತಹ ಒಂದು ಸಾಕಷ್ಟು ದೊಡ್ಡದಾದಂತಹ ಕಂಪನಿಗಳು ತಮ್ಮ ಒಂದು ಮಳಿಗೆಗಳನ್ನು ಇಲ್ಲಿ ಹಾಕಿ ಸಾಕಷ್ಟು ಈ ಒಂದು ಏನು ಸಿರಿಧಾನ್ಯಗಳ ಮಹತ್ವದ ಬಗ್ಗೆ ಅರಿವು ಮೂಡಿಸೋದಾಗಿರ್ಬೋದು, ಅದನ್ನು ನಾವು ಮುಂದೆ ನಮ್ಮ ಜೀವನದಲ್ಲಿ ನಮ್ಮ ಒಂದು ಊಟದಲ್ಲಿ ಅದನ್ನು ಉಪಯೋಗಿಸಿಕೊಂಡು ಒಳ್ಳೆಯ ಆರೋಗ್ಯವನ್ನು ನಾವು ಪಡೆಯುವಲ್ಲಿ ಸಹಕಾರಿಯಾಗ್ಬೋದು ಅಂಥೇಳಿ ಎಲ್ಲ ಮಳಿಗೆಗಳು ಸಹ ಇದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇಲ್ಲಿ ಹಾಕ್ಕೊಂಡಿದ್ದಾಗಿದೆ. ಇದೇ ರೀತಿಯಲ್ಲಿ ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಸಾಕಷ್ಟು ಇದರಲ್ಲಿ ಬೇರೆ ಬೇರೆ ಸಿರಿಧಾನ್ಯಗಳ ತಳಿಗಳಿದ್ದಾವೆ, ಅವುಗಳನ್ನು ನಾವು ಕಳೆದ 2 ವರ್ಷಗಳಿಂದ ಇಲ್ಲಿ ರಿಲೀಸ್ ಮಾಡಿ ಅದನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ. ಅದರ ಬಗ್ಗೆಯೂ ಸಹ ಸಾಕಷ್ಟು ಮಾಹಿತಿಯನ್ನ ನಾವು ಕೊಡ್ತಾ ಇದೀವಿ. ಮತ್ತು ಇದನ್ನ ಸಂಸ್ಕರಣೆ ಮಾಡಲಿಕ್ಕೆ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ರೈತರಿಗಾಗಿ ಒಂದು ಸಿರಿಧಾನ್ಯಗಳ ಸಂಸ್ಕರಣಾ ಘಟಕವನ್ನ ಸರಿಸುಮಾರು 1 ಟನ್ ಪ್ರತಿ ಗಂಟೆಗೆ ಇರುವಂತಹ ಸಾಮರ್ಥ್ಯ ಇರುವಂತಹ ಒಂದು ಸಂಸ್ಕರಣಾ ಘಟಕವನ್ನ ಆರಂಭಿಸಿ ಅದು ಎಲ್ಲ ಒಂದು ರೈತರಿಗೆ ಯಾರು ಸಿರಿಧಾನ್ಯಗಳನ್ನು ಬೆಳೀತಾ ಇದಾರೆ ಆ ಎಲ್ಲ ರೈತರುಗಳಿಗೆ ಬಹಳ ಒಂದು ಅನುಕೂಲವಾಗುವ ರೀತಿಯಲ್ಲಿ ನಮ್ಮ ಒಂದು ಸೇವೆಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ವಿವಿಧ ಒಂದು ಏನು ಮೌಲ್ಯವರ್ಧಿತ ಪದಾರ್ಥಗಳಿದ್ದಾವೆ, ಆಹಾರ ಪದಾರ್ಥಗಳಿದ್ದಾವೆ, ಅದರಲ್ಲಿ ಸಿರಿಧಾನ್ಯಗಳನ್ನು ನಾವು ಸೇರಿಸಿ ಹೆಚ್ಚು ಹೆಚ್ಚು ಪೌಷ್ಟಿಕಾಂಶ ಭರಿತ ಪದಾರ್ಥಗಳನ್ನು ನಾವು ಮಾಡಲಿಕ್ಕೆ ಇಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಸಾಕಷ್ಟು SHG ಆಗಿರ್ಬೋದು ಅಥವಾ FPO ಆಗಿರ್ಬೋದು ಸಾಕಷ್ಟು ಅದರ ಒಂದು ಪ್ರಯೋಜನವನ್ನು ಪಡ್ಕೋತಾ ಇದ್ದಾವೆ. ಇವೆಲ್ಲ ಮಾಹಿತಿಗಳನ್ನು ನಾವು ಈ ಒಂದು ಸಿರಿಧಾನ್ಯಗಳ ಸಮಾವೇಶ 2022 ನಾವು ಕೊಡ್ತಾ ಇದ್ದೀವಿ. ಇದರಲ್ಲಿ ನಬಾರ್ಡ್ ಸಹಭಾಗಿತ್ವ ಇದೆ ಮತ್ತು ಅದರ ಸ್ಪಾನ್ಸರ್ಶಿಪ್ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾಳೆ 27 ಫೈನಾನ್ಸ್ ಮಿನಿಸ್ಟರ್ ಆದಂತಹ ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಇದರ ಒಂದು ನಮ್ಮ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ 2023 ಒಂದು ಚಾಲನೆಯನ್ನು ಕೊಡುವಂತಹ ಒಂದು ಈ ಕಾರ್ಯಕ್ರಮ ಇದೆ, ಅದಕ್ಕೆ ಬರ್ತಾ ಇದ್ದಾರೆ. ಅವರು ಸಹ ಕೂಡ ಅವರ ಜೊತೆಯಲ್ಲಿ ನಮ್ಮ ಒಂದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಸಹ ಮತ್ತು ಕೃಷಿ ಸಚಿವರು ಸಹ ಎಲ್ಲರೂ ಭಾಗಿಯಾಗಲಿದ್ದಾರೆ. ಆದ್ದರಿಂದ ಎಲ್ಲ ಕಲ್ಯಾಣ ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಾನು ಕೇಳಿಕೊಳ್ಳೋದೇನೆಂದರೆ ಈ ಒಂದು ಕಾರ್ಯಕ್ರಮದ ಒಂದು ಸದುಪಯೋಗ ಪಡೆದುಕೊಂಡು ಎಲ್ಲರೂ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಈ ಸಮ್ಮೇಳನದಲ್ಲಿ ಬಂದಿರುವಂತಹ ಎಲ್ಲ ಒಂದು ತಾಕಗಳಿದ್ದಾವೆ ಅಥವಾ ಅವರು ಏನು ಸ್ಟಾಲ್ಗಳಿದ್ದಾವೆ ಅವುಗಳೆಲ್ಲ ಭೇಟಿ ಮಾಡಿ ಅಲ್ಲಿರುವಂತಹ ಮಾಹಿತಿಗಳನ್ನು ಪಡೆದುಕೊಂಡು ಅದರ ಸದುಪಯೋಗ ಪಡೆದುಕೊಳ್ಬೇಕಂತ ಈ ಒಂದು ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದುವರೆಗೆ ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯುತ್ತಿರುವ ಸಿರಿಧಾನ್ಯ ವರ್ಷ 2023 ಅಂಗವಾಗಿ ಮಾಹಿತಿ ಮಳಿಗೆ ಮತ್ತು ಪ್ರದರ್ಶನ ಮೇಳದ ಕುರಿತು ಡಾ ಉದಯಕುಮಾರ್ ನಿಡೋಣಿ ಅವರಿಂದ ಮಾಹಿತಿಯನ್ನು ಕೇಳಿಬಂದಿವೆ. ರೈತ ಬಾಂಧವರೇ, ಈಗ ಕೇಳೋಣ ಹತ್ತಿ ಬೆಳೆಯಲ್ಲಿ ರೈತ ಹತೋಟಿ ಕ್ರಮಗಳ ಕುರಿತು ಕೀಟ ತಜ್ಞರಾದ ಡಾ SG ಹಂಚಿನಾಳ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಹತ್ತಿಯಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಕೀಟಗಳು ಅಂದರೆ ಮೊದಲನೇ ಹಂತದಲ್ಲಿ ಬರ್ತಕ್ಕಂಥ ಕೀಟ ಮತ್ತು ಹತ್ತಿ ಬೆಳೆ ಏನು ಸುಮಾರು 1-2 ಬೆಳೆ ಆದ ನಂತರ ಏನು ಪ್ರಮುಖವಾದಂಥ ಮತ್ತು ಕೀಟ ಸಮಸ್ಯೆಗಳು ಪ್ರಾರಂಭ ಆಗ್ತವೆ, ಜೊತೆಗೆ ಯಾವ ರೀತಿ ಕೀಟಗಳ ನಿರ್ವಹಣೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟ ತಜ್ಞರಾದಂಥ ಡಾಕ್ಟರ್ SG ಹಂಚಿನಾಳ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ ನಮಸ್ಕಾರ ಡಾಕ್ಟರ್ ಹಂಚಿನಾಳ್. ನಮಸ್ಕಾರ ಮಾವಲತಿ ಅವರೇ, ಎಲ್ಲ ರೈತರಿಗೂ ಶರಣು ಶರಣಾರ್ಥಿಗಳು. ಸರ್, ಮೊದಲೇದಾಗಿ ಹೇಳಿ, ಹತ್ತಿ ಬೆಳೆ ಈ ಸದ್ಯ ರಾಯಚೂರು ಜಿಲ್ಲೆಯಲ್ಲಿ ಯಾವ್ಯಾವ ಹಂತದಲ್ಲಿ ಹತ್ತಿ ಬೆಳೆಯನ್ನು ನೋಡಬಹುದು ನಾವು, ಜೊತೆಗೆ ಕ್ಷೇತ್ರ ಮಟ್ಟದಲ್ಲಿ ಏನು ಕೀಟದ ಸಮಸ್ಯೆಗಳನ್ನು ತಾವು ಗಮನಿಸಿದ್ರಿ? ಈ ವರ್ಷ ಬಹಳಷ್ಟು ರೈತರು ಹತ್ತಿ ಹೆಚ್ಚಾಗಿ ಬಿತ್ತನೆ ಮಾಡಿದ್ದಾರೆ. ಹೋದ ವರ್ಷ ಹತ್ತಿ ರೇಟ್ ನೋಡ್ಕೊಂಡು ಭಾಳಷ್ಟು ಜನ ಈ ಸರಿ ಹತ್ತಿಗೆ ಜಾಸ್ತಿನೇ ಆಗಿದೆ, ಏರಿಯಾನು ಜಾಸ್ತಿ ಆಗಿದೆ. ಅಲ್ಲಲ್ಲಿ ಜೂನ್ ಮೊದಲನೇ ವಾರದಿಂದ ಜುಲೈ 2 ವಾರದವರೆಗೂ ಬಿತ್ತನೆ ಆಗಿದೆ. ಹೀಗಾಗಿ ನಾವು ರೈತರ ಹೊಲದಲ್ಲಿ ಈಗ ಬೆಳೆಗಳು 30 60-70 ದಿವಸಗಳವರೆಗೆ ಬೆಳೆಗಳನ್ನು ನಾವು ನೋಡ್ಬೋದು. ಅಲ್ಲಲ್ಲಿ ಇದೆ ಈಗ ರಸಾಯನ ಕೀಟಗಳ ಕೆಲವು ಸಮಸ್ಯೆಗಳು ಮತ್ತು ಭಾಳಷ್ಟು ರೈತರು ಫೋನು ಮಾಡ್ತಾ ಇದ್ದಾರೆ. ಅದರಲ್ಲಿ ರಸಾಯನ ಕೀಟಗಳಲ್ಲಿ ಈ ವರ್ಷ ಏನಾಗಿದೆ ಅಂದರೆ ನಮಗೆ ಈ ಎಫಿಡ್ ನುಸಿ ಅಂತ ಕರಿತೀವಿ ಅಥವಾ ಕರಿಜಿಗಿ ಅಂತ ಕರೀತಾರೆ ರೈತರು, ಅದು ಭಾಳಷ್ಟು ಅದರ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಈಗ ನಾವು ಈ 30 ಯೂಶ್ವಲಿ ಬೀಜೋಪಚಾರ ಮಾಡೋದ್ರಿಂದ ಯಾವುದೇ ಥರದ ರಸ ಇರುವ ಕೀಟಗಳು ಕಂಡು ಬರೋದಿಲ್ಲ. 30 ನಂತರ ರಸ ಇರುವ ಕೀಟಗಳ ಬಾಧೆ ಅಲ್ಲಿ ಕಂಡು ಬರ್ತಾ ಇದೆ. ಅದರಲ್ಲಿ ಒಂದನೇದು ಥ್ರಿಪ್ಸ್ ನುಸಿ ಅಂತ ಕರಿತೀವಿ, ಆಮೇಲೆ ಹಸಿರು ಜಿಗಿ ಹುಳ ಅಥವಾ ಜಾಸಿಡ್ಸ್ ಅಂತ ಕರಿತೀವಿ, ಆಮೇಲೆ ಇದು ಎಫಿಡ್ ನುಸಿ ಅಂತ ಕರಿತೀವಿ ರೈತರೆಲ್ಲ, ಅದನ್ನು ಕರಿ ಜಿಗಿ ಅಂತ ಕರಿತಾರೆ. ಕರಿ ಮತ್ತು ಹಳದಿ ಬಣ್ಣದ ನುಸಿಗಳು ಕಂಡು ಬರ್ತವೆ. ಇವು ಈಗ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ರಸ ಇರುವ ಕೀಟಗಳು. ಅದರಲ್ಲಿ ಈ ಇತ್ತೀಚೆಗೆ ಏನಾಗಿದೆ ಅಂದರೆ ಈ ಕರಿಜಿಗೆ ಅಂತ ರೈತರು ಕರೀತಾರೆ. ಮೊದಲೆಲ್ಲ ಇದು ನಮಗೆ ಚಳಿಗಾಲದಲ್ಲಿ ಜಾಸ್ತಿ ಕಂಡು ಬರ್ತಾ ಇತ್ತು, ಅಕ್ಟೋಬರು ನವೆಂಬರಲ್ಲಿ. ಇತ್ತೀಚೆಗೆ ಕೆಲವು ಲಾಸ್ಟ್ ಇಯರ್ದಿಂದ ಅದು ಬಿಗಿನಿಂಗ್ನಲ್ಲೇ ಈ ಬಿತ್ತಿದ 30-35 ಅದು ಕಂಡು ಬರ್ತಾ ಇದೆ. ಮತ್ತು ಅದು ಎಲೆ ಕೆಳಭಾಗದಲ್ಲಿ ಇದ್ಕೊಂಡ್ಬಿಟ್ಟು ರಸ ಇರೋದ್ರಿಂದ ಎಲೆಗಳೆಲ್ಲ ಕೆಳಮುಖವಾಗಿ ಮುದುರ್ತವೆ ಮತ್ತು ಜಾಸ್ತಿ ಅವು ರಸ ಇರೋದ್ರಿಂದ ಏನು ಮಾಡ್ತಾವೆ, ಒಂದು ಕರದ ಈ ಜಿಗುಟು ದ್ರವವನ್ನು ಸ್ರವಿಸ್ತವೆ, ಸಿಹಿಯಾಗಿರ್ತದೆ. ಅದು ಅದರ ಮೇಲೆ ಕಪ್ಪು ಬೂಸ್ಟು ಬೆಳೆದ್ಬಿಟ್ಟು ಗಿಡದ ಏನಂತಂದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅದನ್ನು ಕುಂಠಿತಗೊಂಡು ಒಟ್ಟಾರೆಯಾಗಿ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಹೀಗಾಗಿ ಅಲ್ಲಲ್ಲಿ ಸ್ವಲ್ಪ ಇದು ಬಾಧೆ ಕಂಡು ಬರ್ತಾ ಇದೆ. ಮೇಲಾಗಿ ಇತ್ತೀಚೆಗೆ ಜೋರಾಗಿ ಅಲ್ಲಲ್ಲಿ ಮಳೆ ಬಂದಿದೆ, ಫ್ಲಾಶಿಂಗ್ ರೇನ್ಸ್ ಅಂತ ಕರಿತೀವಿ. ಜೋರಾಗಿ ಮಳೆ ಬಂದಲ್ಲಿ ಅದು ತೊಳ್ಕೊಂಡು ಹೋಗಿದೆ, ತ್ರಿಪ್ಸ್ನು ಸಿ ಆಯ್ತು, ಎಲ್ಲವೂ ರಸಾಯನ ಕೀಟಗಳು ಯೂಸಲ್ಲಿ ವಾಶ್ಔಟ್ ಆಗ್ತದೆ ಜೋರು ಮಳೆ ಬಿದ್ದಾಗ. ಅದೇ ಮಳೆ ಮತ್ತೆ ಎಲ್ಲೆಲ್ಲಿ ಕಡಿಮೆ ಆಗುತ್ತೆ, ಈಗ ಅಲ್ಲಿ ಮತ್ತೆ ಕಂಡು ಬರ್ತಾ ಇದೆ. ಹೀಗಾಗಿ ಈ ತ್ರಿಪ್ಸ್ನು ಸಿ ಅಂತ ಏನು ಕರಿತೀವಿ, ಇವು ಸಹ ಎಳೆಯ ಏನು ಚಿಗುರು ಎಲೆ ಇರ್ತವೆ ಮೇಲ್ಗಡೆ, ಎರಡು ಮೂರು ಚಿಗುರು ಎಲೆಯಲ್ಲಿ ಕಂಡು ಬರ್ತವೆ. ಇದು ಸ್ವಲ್ಪ ಅದನ್ನು ತಿರುಗಿಸಿ ನೋಡಿದ್ರೆ ಹಳದಿ ಬಣ್ಣದ ಉದ್ದನ್ನು ತಿರುಗಾಡೋದು ಕಂಡು ಬರ್ತದೆ. ಅವು ರೈತರನ್ನು ಸ್ವಲ್ಪ ನೋಡ್ಬೇಕು, ಅಲ್ಲಲ್ಲಿ ಒಂದು ಎಂಟತ್ತು ಗಿಡಗಳು ನೋಡ್ಬೇಕು, ಒಂದು ಎಲೆ ಕೆಳಗಡೆ ಎಂಟತ್ತು ಕಂಡು ಬಂದು ಅಂದ್ರೆ ಅದು ಸ್ಪ್ರೇ ಮಾಡ್ಲಿಕ್ಕೆ ಯೋಗ್ಯವಾಗಿದೆ ಅಂತ ಅರ್ಥ. ಅದು ತ್ರಿಪ್ಸ್ ನುಸಿ ಆಯ್ತು. ಆಮೇಲೆ ಇದನ್ನು ಏನು ಎಫಿಡ್ ನುಸಿ ಅಥವಾ ನಾವು ಕರಿಜಿಗೆ ಅಂತ ಕರಿತೀವಿ, ಅದು ಸಹ ಅಷ್ಟೇ. ಅಲ್ಲಿ ಇಲ್ಲೊಂದು ಎಲ್ಲೊಂದು ಗಿಡಕ್ಕಿದ್ರೆ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಅದ್ರ ಮೇಲೆ ಸಾಕಷ್ಟು ಈ ಪರಭಕ್ಷ ಕೀಟಗಳು ಕಂಡು ಬರ್ತಾ ಇದಾವೆ. ರೈತರು ಕಳಿಸಿದ ಫೋಟೋಗಳಲ್ಲಿ ನೋಡಿದೀನಿ ನಾನು. ಈ ನಾವು ಈ ಗುಲ್ಗಂಜಿ ಹುಳು ಅಂತ ಕರಿತೀವಿ ಅಥವಾ ಕಾಕ್ಸಿನೆಲಿಡ್ ಅಂತೀವಿ, ಅಂದ್ರೆ ಬೇರೆ ಹುಳು ತಿಂದು ಬದುಕಂತ ಕೀಟಗಳು, ಅವು ಎಫಿಡ್ ಇದ್ದಲ್ಲಿ ಎಲ್ಲ ಕಂಡು ಬರ್ತವೆ. ಅವು ಸಹ ಬಹಳಷ್ಟು ಕಂಡು ಬರ್ತವೆ. ಅದಕ್ಕೆ ರೈತರು ಎಲ್ಲೆಲ್ಲಿ ಜಾಸ್ತಿ ಅಂತ ಕಂಡು ಬಂದಲ್ಲಿ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ, ಅವು ತಂತಾನೆ ಕಂಟ್ರೋಲ್ ಆಗ್ತದೆ. ಬಹಳಷ್ಟು ಜಿಗಿ ಬಂದಿದೆ ಮತ್ತು ಸ್ಪ್ರೇ ಮಾಡೋ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಮಾತ್ರ ಕೀಟನಾಶಕಗಳ ಉಪಯೋಗವನ್ನು ಮಾಡಬೇಕು. ಅದು ಒಂದು. ಆಮೇಲೆ ಇತ್ತೀಚೆಗೆ ಸ್ವಲ್ಪ ಈ ಹಸಿರು ಜಿಗಿಗಳದು ಅದು ಸಹ ಕಂಡು ಬರ್ತಾ ಇದೆ. ಎಲೆ ಕೆಳಭಾಗದಲ್ಲಿ ನೋಡಿದ್ರೆ ನಿಮ್ಗೆ ಹಸಿರು ಹುಳುಗಳು ಕಾಣ್ತವೆ, ಹಿಂಗೆ ಅಡ್ಡಡ್ಡ ತಿರುಗ್ತಾವೆ ನೋಡಿದ್ರೆ, ಹಿಂಗೆ ಅಡ್ಡ ಸರಿತಾ ಹೋಗ್ತವೆ. ಇವು ಸಹ ಎಲೆಯ ಕೆಳಭಾಗದಲ್ಲಿ ಇದ್ಕೊಂಡ್ಬಿಟ್ಟು ರಸ ಇರೋದ್ರಿಂದ ಎಲೆ ಹಂಚೆಲ್ಲ ಮೊದಲು ಹಳದಿ ಆಗ್ತದೆ, ತದನಂತರ ಅದು ಕೆಂಪು ಅಥವಾ ಬಣ್ಣಕ್ಕೆ ತಿರುಗಿಬಿಟ್ಟು ಎಲೆ ಕೆಳಮುಖವಾಗಿ ಮುದುರ್ತದೆ. ಅದು ಸಿವಿಯರ್ ಆದ ಕಂಡು ಬರುವಂತಹ ಲಕ್ಷಣಗಳು. ಇವು ಸಹ ರೈತರು ಅಲ್ಲಲ್ಲಿ ಸ್ವಲ್ಪ ನೋಡ್ಬೇಕು, ಒಂದು ಎಂಟತ್ತು ಗಿಡಗಳು ನೋಡ್ಬಿಟ್ಟು ಒಂದು ಎಲೆ ಕೆಳಗಡೆ ಎರಡು ಇದ್ದು ಅದಕ್ಕಿಂತ ಹೆಚ್ಚಿಗಿದ್ದು ಅಂದ್ರೆ ಅದು ಸಹ ಸ್ಪ್ರೇ ಮಾಡೋಕ್ಕೆ ಯೋಗ್ಯವಾಗಿದೆ ಅಂತ ಅರ್ಥ. ಇವು ಮೂರು, ಈಗ ಥ್ರಿಪ್ಸ್ ನುಸಿ, ಎಫಿಡ್ ನುಸಿ ಮತ್ತು ಹಸಿರು ಜಿಗಿಗಳು, ಇವು ಈ 30-40 ದಿವಸದ ಬೆಳೆಗಳಲ್ಲಿ ಕಂಡು ಬರ್ತಕ್ಕಂಥ ರಸ ಇರುವ ಕೀಟಗಳು. ಆಮೇಲೆ ಇತ್ತೀಚೆಗೆ ಕೆಲವೊಂದು ಭಾಗದಿಂದ ಇದನ್ನೊಂದು ಮೈಟ್ ನುಸಿ ಅಂತ ಬರ್ತಾ ಇದೆ. ಅದು ನಮ್ಮ ಭಾಗದಲ್ಲಿ ಕಳೆದ 4-5 ವರ್ಷಗಳಿಂದ ಕಂಡು ಬರ್ತಾ ಇದೆ. ಅದರಲ್ಲೂ ಕಳೆದ ಒಂದು 2 ವರ್ಷದಿಂದ ಅದರದ್ದು ಹಾವಳಿ ಜಾಸ್ತಿ ಆಗಿದೆ, ಅದರ ಬಾಧೆ ಜಾಸ್ತಿ ಕಂಡು ಬರ್ತಾ ಇದೆ. ಮೊದಲೆಲ್ಲ ಈ ಮೆಣಸಿನಕಾಯಿಲಿ ಬರ್ತಿತ್ತು, ಅದು ಕಾಟನ್ಗೆ ಬಂದು ಭಾಳ ವರ್ಷ ಆಯಿತು, ಬಟ್ ಇದರಲ್ಲೂ ಹೆಚ್ಚಿನ ಬಾಧೆ ಕಂಡು ಬರ್ತಾ ಇದೆ. ಇದರ ಲಕ್ಷಣ ಏನಪ್ಪಾ ಅಂದ್ರೆ ಈ ಎಲೆ ಕೆಳಭಾಗದ ಅಂದ್ರೆ ಚಿಗುರು ಎಲೆ ಏನಿರುತ್ತೋ ಅದರ ಕೆಳಭಾಗದಲ್ಲಿ ಇರ್ತವೆ, ಇದ್ಕೊಂಡ್ಬಿಟ್ಟು ರಸ ಇರೋದ್ರಿಂದ ಎಲೆ ಮೇಲ್ಮುಖವಾಗಿ ಮುಟ್ಟಿರ್ತಾವೆ, ಇದರ ಬಟ್ಲಗತ್ಲೆ ಕಾಣ್ತವೆ. ಆಮೇಲೆ ಎಲೆಗಳು ಸ್ವಲ್ಪ ಹಳದಿ ಬಣ್ಣ ಮತ್ತೆ ಬಿಳಿ ಅಂದ್ರೆ ತಿಳಿ ಹಳದಿ ತಿರುಗ್ತದ ರಸ ಇರೋದ್ರಿಂದ, ಅದು ಒಂದು ಲಕ್ಷಣ. ಆಮೇಲೆ ಬಟ್ಲಗತ್ಲೆ ಮೇಲೆ ಮುದುರ್ತಾವೆ, ಇದು ಎರಡನೇ ಲಕ್ಷಣ. ಇದೆಲ್ಲ ಕಂಡು ಬಂದಲ್ಲಿ ರೈತರು ತಿಳ್ಕೊಬೇಕು ಇದು ಮೈಟ್ ನುಸಿಯಿಂದ ಆದಂತ ಬಾಧೆ ಅಥವಾ ಲಕ್ಷಣಗಳಂತ ತಿಳ್ಕೊಬೇಕು. ಇದು ಮೈಟ್ ನುಸಿ ಬಾಧೆ ಕೆಲವೊಮ್ಮೆ ಈಗ ರೈತರು ತಾವು ಹೇಳಿದ್ರಲ್ಲ, ಈಗ ಜಿಗಿ, ಹಸಿರು ಜಿಗಿ, ಆಮೇಲೆ ಕರಿ ಜಿಗಿ ಇವೆಲ್ಲ ಕಂಡು ಬಂದ ಮೇಲೆ ಸಿಂಪರಣೆಯನ್ನ ಮಾಡಿದ್ದಾರೆ. ಸಿಂಪರಣೆ ಮಾಡಿದ ಮೇಲೆ ಚೆನ್ನಾಗಿ ಕಂಟ್ರೋಲ್ ಹತೋಟಿಗೆ ಆಗಿದೆ. ಹತೋಟಿ ಆದ್ಮೇಲೆ ಇದು ಬಂದಿದೆ ನಮಗೆ ಮೈಟ್ ನುಸಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಅದರಲ್ಲಿ ಏನಾಗಿದೆ ಅಂದ್ರೆ ಮೈಟ್ ನುಸಿಗಾಗಿನೇ ಬೇರೆ ಕೀಟನಾಶಕಗಳಿದಾವೆ, ನಾವು ಅದಕ್ಕೆ ನುಸಿನಾಶಕಗಳು ಅಥವಾ ಅಕ್ಯಾರಿಸೈಡ್ಸ್ ಅಂತ ಕರಿತೀವಿ. ಅವುಗಳನ್ನ ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಇದು ಕಂಟ್ರೋಲ್ ಆಗ್ತದೆ. ಇನ್ನು ಉಳಿದಿರ್ತವೇನು ಹಸಿರು ಜಿಗಿಗಳು, ಥ್ರಿಪ್ಸ್ ಮತ್ತು ಎಫಿಡ್ ನುಸಿಗಿದೆ, ಅವಕ್ಕೆ ನಾವು ಯಾವುದಾದ್ರೂ ಈ ಅಂತರ್ವ್ಯಾಪಿ ಕೀಟನಾಶಕಗಳ ಅಂತ ಕರಿತೀವಿ, ಅವನ್ನ ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಆಗ್ತದೆ. ಬಟ್ ಇದಕ್ಕಾಗಿ ಮೈಟ್ಗಾಗಿ ಕೆಲವೊಂದು ಸ್ಪೆಸಿಫಿಕ್ ಆಗಿ ಕೀಟನಾಶಕಗಳಿದಾವೆ ಅಥವಾ ಕ್ಯಾರಿಸೈಡ್ ಅಥವಾ ನುಸಿನಾಶಕಗಳು ಅಂತ ಕರಿತೀವಿ, ಅವುಗಳನ್ನು ಬಳಸಿದ್ರೆ ಇದು ಹತೋಟಿ ಆಗ್ತದೆ. ಅದಕ್ಕೆ ಮೊದಲನೇದಾಗಿ ಈ ಥ್ರಿಪ್ಸ್ ನುಸಿ ಮತ್ತು ಎಫಿಡ್ ನುಸಿ ಮತ್ತು ಹಸಿರು ಜಿಗಿಗಳು ಇವು ಕಂಡು ಬಂದಲ್ಲಿ ಈ ಇತ್ತೀಚೆಗೆ ನಾವು ಮಾರುಕಟ್ಟೆಯಲ್ಲಿ ಕೆಲವೊಂದಷ್ಟು ಹೊಸ ಕೆಮಿಕಲ್ಗಳು, ಬಹಳಷ್ಟು ರೈತರನ್ನ ಏನು ಸ್ಪ್ರೇ ಮಾಡಿರಂದ್ರೆ ಎಲ್ಲರೂ ಅದೇ ಅಸಿಪೇಟು ಮೊನೊಕ್ರೊಟೊಪಸ್, ಅದು ಕಾಮನ್ ಹೇಳ್ಬಿಡ್ತಾರೆ. ಅದು ಎಲ್ಲಿ ಹೋಗ್ತಾರೆ ಡೀಲರ್ಸ್ ಹತ್ರ ಕೇಳ್ತಾರೆ ಅಂತ ಅಂತಾರೆ. ಬಟ್ ಅವು ಏನಾಗಿದೆ ಅಂದ್ರೆ ಇತ್ತೀಚೆಗೆ ಹಳೆ ಕೆಮಿಕಲ್ಗಳು ಏನಿದಾವೆ ಅವಕ್ಕೆಲ್ಲವಕ್ಕೂ ಆದಷ್ಟು ಪ್ರತಿರೋಧಕ ಶಕ್ತಿ ಬೆಳ್ಕೊಂಡ್ಬಿಟ್ಟವು ಇವೆಲ್ಲ ರಸ ಇರುವ ಕೀಟಗಳು. ಅದಕ್ಕೆ ಇದ್ದಿದ್ರಲ್ಲಿ ಸ್ವಲ್ಪ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಕ್ಕಂಥ ಕೀಟನಾಶಕಗಳಂದ್ರೆ ಒಂದು ಥಯಾಮೆಥಾಕ್ಸಮ್ ಅಂತ ಬರ್ತದೆ, ಅದು ಆಕ್ಟ್ರಾ ಅಂತ ಹೇಳಿ ಇದು ಒಂದು ಕಂಪನಿ, ಬಹಳಷ್ಟು ಕಂಪನಿ ಬೇರೆ ಬೇರೆ ಬ್ರ್ಯಾಂಡ್ ಬರ್ತವೆ. ರೈತರು ಆದಷ್ಟು ಈ ಕೆಮಿಕಲ್ಗಳ ಹೆಸರು ಸ್ವಲ್ಪ ನೆನಪಿಟ್ಟುಕೊಳ್ಳೋದು ಒಳ್ಳೆಯದು, ಸ್ವಲ್ಪ ಕಷ್ಟ ಆಗ್ತದೆ ಆದ್ರೂ ಅವು ನೆನಪಿಟ್ಟುಕೊಳ್ಳೋದು ಒಳ್ಳೆಯದು. ಥಯಾಮೆಥಾಕ್ಸಮ್ ಅಂತ ಬರ್ತದೆ, ಅದು ಎಕರೆಗೆ ಒಂದು 40 ಗ್ರಾಮ್ನಷ್ಟು ಬೇಕಾಗ್ತದೆ. ಈ ಹೊಸ ಕೆಮಿಕಲ್ಗಳಲ್ಲಿ ಅಂದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಏರಿಯಾ ಕವರ್ ಆಗ್ತವೆ ಮತ್ತು ಎಲ್ಲವೂ ಎಕೋಸಿಸ್ಟಮ್ ಅನ್ನ ಸ್ವಲ್ಪ ಸೇಫ್ ಆಗಿ ಇಡ್ತಕ್ಕಂಥ ಮಾರುಕಟ್ಟೆಯಲ್ಲಿ ಆಕ್ಟ್ರಾ ಅಂತೇಳಿ ಒಂದು ಕಂಪನಿ ಇದು ಬರ್ತಿತ್ತು, ಬ್ರ್ಯಾಂಡ್ ನೇಮ್ ಅದು. ಈಗ ಅದರಲ್ಲಿ ಬೇರೆ ಬೇರೆ ಕಂಪನಿ ಬೇರೆ ಬೇರೆ ಬರ್ತವೆ. ಅದೇ ರೀತಿ ಇನ್ನೊಂದು ಡೈನೊಟೆಫಿರಾನ್ ಅಂತ ಬರ್ತದೆ, ಅದು ಎಕರೆಗೆ 60 ಗ್ರಾಮ್ ಬೇಕಾಗ್ತದೆ. ಅದು ಮಾರುಕಟ್ಟೆಯಲ್ಲಿ ಮೊದಲು ಓಸಿನ್ ಅಥವಾ ಟೋಕನ್ ಅಂತ ಬರ್ತಿತ್ತು, ಈಗ ಒಂದ್ ಎರಡು ಕಂಪನಿ ಬೇರೆ ಬೇರೆ ಕಂಪನಿ ಬೇರೆ ಬೇರೆ ಹೆಸರು ಇದಾವೆ, ಅದರಲ್ಲಿ ಡೈನೊಟೆಫಿರಾನ್ ಅಂತ ಇದ್ರೆ ಸಾಕು. ಆಮೇಲೆ ಇನ್ನೊಂದು ಅಂದ್ರೆ ಫ್ಲೋನಿಕಮೈಡ್, ಅದು ಸಹ ಎಕರೆಗೆ ಒಂದು 60 ಗ್ರಾಮ್ನಷ್ಟು ಬೇಕಾಗ್ತದೆ. ಅದು ಈ ಇದ್ರ ಕಂಪನಿದು ಉಲಾಲ ಅಂತ ಬರ್ತಿತ್ತು. ಬೇರೆ ಬೇರೆ ಕಂಪನಿ ಬೇರೆ ಬೇರೆ ಬ್ರ್ಯಾಂಡ್ಗಳಿದಾವೆ.

ಅದು ಅಲ್ಲಲ್ಲಿ ಒಂದು 400 ಸ್ಪಾಟ್ ಅಂದ್ರೆ ಅಂಟು ಹಚ್ಚದಂಗೆ ಹಚ್ಕೊಂತ ಹೋಗ್ಬಿಡೋದು. ಅದು ತಿಂಗಳಿಗೊಮ್ಮೆ 3 ಸರಿ ಹಚ್ಚಿದ್ರೆ ಸಾಕು. ಅದು ಹಚ್ಚಿದ್ರೆ ಗುಲಾಬಿ ಕಾಯ್ಕೋರ್ಕ್ ಯಾವುದೇ ಸಿಂಪರಣೆ ಕೈಗಳು ಅವಶ್ಯಕತೆ ಇಲ್ಲ, ಮತ್ತೆ ಎಕೋ ಸಿಸ್ಟಮ್ ನಮ್ದೆಲ್ಲ ವಾತಾವರಣ ಚೆನ್ನಾಗಿರ್ತದೆ. ಅದೇ ರೀತಿ ಇನ್ನೊಂದು PB ರೋಪೆಲ್ ಇದೆ, ಅವರು ಈ ವರ್ಷ ಮಾರುಕಟ್ಟೆಗೆ ಬರುತ್ತೆ. ಬಟ್ ಅವ್ರದ್ದು ಇನ್ನೊಂದು ಪ್ಯಾಕೇಜ್ ಇದೆ, 60 ಎಕರೆ ಕಂಪ್ಲೀಟ್ ಅಷ್ಟಕ್ಕೂ ಹಚ್ಚಿರ್ತಾರೆ. ಅದು ಅದ್ರ ಕಾರಣ ಅಂದ್ರೆ ಅದು ಎಷ್ಟು ಹೆಚ್ಚಿನ ಏರಿಯಾಗ ಹಚ್ತೀವಿ ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾವೆ. 1 ಎಕರೆ 2 ಎಕರೆ 3 ಎಕರೆ ಹಚ್ಚಿದಾಗ ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಲ್ಲ. ಮಿನಿಮಮ್ ಒಂದು 10 ಎಕರೆ 20 ಎಕರೆ 30 ಎಕರೆ ಅಥವಾ ರೈತರು ಕಂಬೈನ್ಡ್ ಆಗಿ ಹಚ್ಚಿಕೊಂಡು ಬಹಳ ಒಳ್ಳೇದು. ಅದು ಬಹಳ ಒಳ್ಳೇದು, ಯಾಕಂದ್ರೆ ಅವ್ರಿಗೆ ಯಾವಾಗ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಆಮೇಲೆ ಸಿಂಪಡಣೆ ಉಳಿತದೆ, ಸುಮ್ಮನೆ ಹಚ್ಕೊಂಡು ಹೋಗೋದಷ್ಟೇ. ಈ ತಂತಿ ಥರದ್ದು ಒಂದೇ ಸರಿ ಕಟ್ಟಿಬಿಟ್ರು ಸಾಕು, 50 ದಿವಸಕ್ಕೆ ಒಂದು 45-50 ದಿವಸಕ್ಕೆ ಕಟ್ಟಿಬಿಟ್ರೆ 100-120 ದಿವಸವರೆಗೂ ಅದು ಕೆಲಸ ಮಾಡ್ತಾ ಇರ್ತದೆ. ಅದಕ್ಕೆ ಈ ತಂತ್ರಜ್ಞಾನ ಸದ್ಯ ಯಾವುದೇ, ಅದಕ್ಕೆ ರೈತರು ಇದನ್ನು ಸದುಪಯೋಗಪಡಿಸ್ಕೊಂಡು ಅದನ್ನು ಸಹ ಉಪಯೋಗಿಸ್ಬೋದು. ಇನ್ನು ಅಲ್ಲಲ್ಲಿ ಸ್ವಲ್ಪ ಈ ರಬ್ಬರ್ ಹುಳು ಅಥವಾ ಏನೇನು ಲದ್ದಿ ಹುಳು ಅಂತ ಕರಿತೀವಿ, ಸ್ಪೊಡಾಪ್ಟರ್ ಅಂತ ಕರಿತೀವಿ, ಎಲೆ ತಿನ್ನುವ ಹುಳುಗಳು, ಎಲೆ ಒಂಥರ ಹಿಂಗೆ ಕಿಂಡಿ ಕಂಡಂಗೆ ಕಾಣ್ತವೆ. ಅದು ಭಾಳಷ್ಟು ಇಲ್ಲ, ಅಲ್ಲಲ್ಲಿ ಸ್ವಲ್ಪ ಕಂಡು ಬಂದಿದೆ. ಅದು ಬಂದಾಗ ಕೆಲವೊಂದು ಯಾವುದಾದ್ರೂ ನಾವು ಏನು ಕೀಡೆಗೆ ಬೇಕಾದಂಥವು ಇದಾವೆ, ಇವು ಕೊರಾಜನ್ ಅಂತಿದೆ, ಡೈಫ್ಲೂಬೆಂಜುರಾನ್ ಅಂತಿದೆ, ನೌಲೂರಾನ್ ಅಂತಿದೆ, ಇದರಲ್ಲಿ ಯಾವುದಾದ್ರೂ ಕೀಟನಾಶಕಗಳನ್ನು ಉಪಯೋಗಿಸಿದ್ರು ಅದು ಪರಿಣಾಮ ಕೆಲಸ ಕಂಟ್ರೋಲ್ ಅನ್ನು ಹತೋಟಿನ ಮಾಡಬಹುದು. ಬಟ್ ಈ ಪ್ರಮುಖವಾಗಿ ಅಂದ್ರೆ ರಸಹೀರುವ ಕೀಟಗಳು, ಮೈಟ್ ನುಸಿ ಸದ್ಯಕ್ಕೆ, ಇನ್ ತದನಂತರ ಗುಲಾಬಿ ಕಾಯಿ ಕೊರಕದ ಹತೋಟಿಯನ್ನು ರೈತರು ಮಾಡ್ಕೋಬೇಕು. ಸಿಂಪರಣೆ ಒಂದು ಪದ್ಧತಿ ಬಗ್ಗೆ ಏನ್ ಹೇಳ್ತಾರೆ ರೈತರಿಗೆ, ಯಾವ ರೀತಿ ಸಿಂಪರಣೆಯನ್ನ ಮಾಡಬೇಕು ಅಂತ ಹೇಳ್ತಾರೆ? ಯಾಕಂದ್ರೆ ಇಷ್ಟೇ ಒಂದು ನಿಗದಿಪಡಿಸಿದಂತ ದ್ರಾವಣ ಹೋಗ್ಬೇಕು ಅಂತ ಹೇಳ್ತಾ ಇದ್ರೆ, ರೈತರು ಒಮ್ಮೆ ಬಹಳಷ್ಟು ಕೆಮಿಕಲ್ ಹಾಕಿ ಕಡಿಮೆ ನೀರನ್ನು ಉಪಯೋಗ ಮಾಡಿ ಮಾಡ್ತಿರ್ತಾರೆ. ಅದೇ ಇಲ್ಲಿ ಏನು ರೈತರಿಗೆ ತಾವು ಅದೇ ಇಲ್ಲಿ ಏನಾಯ್ತು ಅಂದ್ರೆ, ನಾವು ಒಂದು ಎಕರೆಕ್ಕೆ ಅಂದ್ರೆ ಈಗ ಕನಿಷ್ಠ 45-50 ದಿವಸದ ನಂತರ ಬೆಳೆ ಸ್ವಲ್ಪ ಎತ್ತರ ಆಗ್ತದೆ. ಆ ಹಂತದಲ್ಲಿ ಕನಿಷ್ಠ ಎಕರೆಗೆ ಒಂದು 200 ಲೀಟರ್ನಷ್ಟು ದ್ರಾವಣ ಹೋಗ್ಬೇಕು. ಅದಕ್ಕಿಂತ ಕಡಿಮೆ ಹೊಡೆದ್ರೆ ಏನಾಗ್ತದೆ ಅಂದ್ರೆ, ನಾವು ರೆಕಮೆಂಡ್ ಮಾಡಿದ ಡೋಸ್ ಏನಿದೆ ಕಡಿಮೆ ಆಗ್ತದೆ. ಅಂದ್ರೆ ಎಕರೆಗೆ ನಾವು 60 ಗ್ರಾಮ್ ಹೇಳ್ತೀವಿ, 40 ಗ್ರಾಮ್ ಏನು ಕೆಮಿಕಲ್ ಹೇರ್ತೀವಿ ಅಷ್ಟು ಹೋಗಲ್ಲ. ಹೀಗಾಗಿ ಮೊನ್ನೆ ಯಾರೋ ಒಬ್ರು ಫೋನ್ ಮಾಡಿ, ಸರ್ ನಾನು ಇದನ್ನ ಉಲಾಲ ಸ್ಪ್ರೇ ಮಾಡಿದೀನಿ ಆದ್ರೂ ಕಂಟ್ರೋಲ್ ಆಗಿಲ್ಲ ಅಂತಂದ್ರೆ, ಅದಕ್ಕೆ ನೀವು ಎಷ್ಟು ಹಾಕಿದಿರಿ ಅಂತಂದ್ರೆ 1/2 ಡೋಸ್ ಹಾಕ್ಯಾರ ಅವ್ರು. ಹೀಗಾಗ್ತದೆ, ಬಹಳಷ್ಟು 1 ml ಹಾಕೋ ಬದಲು 2 ml ಹಾಕಂದ್ರೆ 1 ml ಹಾಕಿಬಿಡಿದ್ರು. ಅದೇ ಕಡಿಮೆನೂ ಆಗಬಾರ್ದು, ಹೆಚ್ಚಿಗೆ ಆಗಬಾರ್ದು. ಅದಕ್ಕೆ ಕರೆಕ್ಟ್ ಆಗಿ ದ್ರಾವಣನು ಅಷ್ಟೇ ಉಪಯೋಗಿಸ್ಬೇಕು, ಕೆಮಿಕಲ್ ಅಷ್ಟೇ ಉಪಯೋಗಿಸ್ಬೇಕು. ಅದಕ್ಕೆ ಈಗ ಎಕರೆಗೆ ಮಿನಿಮಮ್ 200 ಲೀಟರ್ ಅಂತ ಒಂದು ಈಗೇನು ಅವ್ರು ಪವರ್ ಇದನ್ನು ಯೂಸ್ ಮಾಡ್ತಾರೆ ಟ್ಯಾಂಕ್, 20 ಲೀಟರ್ದು ಇರ್ತಾವೆ. ಮಿನಿಮಮ್ 8-10 ಟ್ಯಾಂಕ್ ಒಂದು ಎಕರೆಗೆ ಸ್ಪ್ರೇ ಮಾಡ್ಬೇಕು ಅವರು. ಆಮೇಲೆ ಎಲ್ಲ ಕಡೆ ಸಿಂಪಡಣೆ ಕರೆಕ್ಟಾಗಿ ಸಿಡಿಬೇಕು ಅದನ್ನ. ಕೆಲವು ಸರಿ ಏನ್ ಮಾಡ್ತಾರೆ, ಇವರಿಗೆ ಆಳು ಮನುಷ್ಯ ಕೊಟ್ಟು ಹೋಗ್ತಾರೆ, ಅವ್ನು ಇಕ್ಕಡೊಂದು 4 ಸಲ ಇಕ್ಕಡೊಂದು 4 ಸಲ ಹೊಡ್ಕೊಂಡು ಹೋಗ್ಬಿಡ್ತಾನೆ, ಕರೆಕ್ಟ್ ಸಿಂಪಡಣೆ ಆಗೋದಿಲ್ಲ. ಅದನ್ನು ಸಹ ಸ್ವಲ್ಪ ರೈತರ ಮುತ್ತು ಗಾಳಿ ಇಲ್ಲದ ಒಂದು ಸಮಯದಲ್ಲೇ ಮುಂಜಾನೆ ಹೊತ್ತಿನಲ್ಲಿ ಸಿಂಪಡಣೆ ಮಾಡಬೇಕು. ಸುರಕ್ಷತಾ ಕ್ರಮಗಳು ಅಷ್ಟೇ ಮುಖ್ಯ. ಹೋದ ವರ್ಷ ಬಹಳಷ್ಟು ಕಂಪ್ಲೇಂಟ್ ಬಂದಿದೆ, ಲ್ಯಾಂಬ್ಡಾ ಸಾಲತ್ತನ್ನು ಸ್ಪ್ರೇ ಮಾಡಬೇಕಾದ್ರೆ ಸಮಸ್ಯೆಗಳು ಆಗ್ತಾ ಇದಾವೆ. ಆಮೇಲೆ ಇತ್ತೀಚಿನ ಈ ಭಾಗದಲ್ಲಿ ಹೇಳಿದರೆ ಎಷ್ಟೋ ರೈತರದ್ದು ಬ್ಲಡ್ ಸ್ಯಾಂಪಲ್ದಾಗೂ ಸಹ ಕೀಟನಾಶಕದ ರೆಸಿಡ್ಯು ಅಂಶ ಕಂಡು ಬಂದಿದೆ ಅಂದ್ರೆ ಹೊಲದಾಗ ವರ್ಕರ್ ಕೆಲಸ ಮಾಡೋರು. ಅದಕ್ಕೆ ಸ್ಪ್ರೇ ಮಾಡೋರಿಗೆ ಎಲ್ಲರಿಗೆ ಮುಖಗವಸ, ಚಸ್ಮಾ ಮತ್ತು ಕಾಲಲ್ಲಿ ಬೂಟ್ ಗ್ಲೌಸ್ ಹಾಕೋಬೇಕು. ಗ್ಲೌಸ್ ಹಾಕೋಬೇಕು, ಸಿಗ್ತಾವೆ ಅವೆಲ್ಲ, ಚೀಪ್ ಅದಾವೆ, ಎಲ್ಲವೂ ಚೀಪ್ ಅದಾವೆ, ಎಲ್ಲವೂ ಸಿಗ್ತವೆ. ಚಸ್ಮ ಮತ್ತು ಗ್ಲೌಸ್ ಹಾಕೋಬೇಕು, ಮತ್ತೆ ಕಾಲಿಗೆ ಬೂಟ್ ಹಾಕೋ, ಅಂದ್ರೆ ಕೆಮಿಕಲ್ ಮೈ ಮೇಲೆ ಚರ್ಮಕ್ಕೆ ಹತ್ತಬಾರ್ದು. ಅದನ್ನ ಎಲ್ಲ ರೈತರು ಸ್ವಲ್ಪ ಅದನ್ನ ಮುತುವರ್ಜಿ ವಹಿಸ್ಬೇಕು. ಆಳುಗಳಿಗೆ ಹಚ್ಚಿದಾಗ ಅವ್ರಿಗೂ ಸಹ ಇದನ್ನ ಕೊಡ್ಬೇಕು. ಈ ರೀತಿ ಅದನ್ನ ಸಸ್ಯ ಸಂರಕ್ಷಣಾ ಕ್ರಮಗಳು ಮಾಡ್ಬೇಕಾದ್ರೆ ಇವನ್ನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕು. ಈ ರೀತಿ ಇದಕ್ಕೆ ಆಯ್ತು. ಆಮೇಲೆ ಮುಂದೆ ಈಗ 90 ದಿವಸದ ನಂತರ ಸ್ವಲ್ಪ ದ್ರಾವಣ ಜಾಸ್ತಿ ಬೇಕಾಗ್ತದೆ ಅಂದ್ರೆ ಬೆಳವಣಿಗೆ ಜಾಸ್ತಿ ಇರತ್ತೆ ಹತ್ತಿ ಬೆಳೆದು. ಆಮೇಲೆ ಇನ್ನೊಂದು ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ, ನಾವು ಎಕರೆಕ್ ಒಂದೇ ಪಾಕೆಟ್ ಹಾಕಂತ ಹೇಳ್ತೀವಿ, ಇಲ್ಲಿ 2-3 ಪಾಕೆಟ್ ಹಾಕ್ತಾರೆ. ಹಿಂಗಾಗಿ ಪಾಪ್ಯುಲೇಷನ್ ಜಾಸ್ತಿ, ಗಿಡಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ದ್ರಾವಣ ಅವಾಗ ಜಾಸ್ತಿ ಹೋಗ್ತದೆ. ಆಮೇಲೆ ಕೆಲವೊಂದ್ಸರಿ ಸರಿಯಾಗಿ ಸಿಡಿಯೋದಿಲ್ಲ, ಈ ನಡುವೆ ಕಾಯ್ದೋಗಕ್ಕೂ ಜಾಗ ಇರೋದಿಲ್ಲ, ಅಷ್ಟು ದಟ್ಟವಾಗಿ ಬೆಳ್ಕೊಂಡ್ಬಿಡ್ತಾವೆ. ಹತ್ತಿ ಟಿಸಿಲು ಅಥವಾ ಟೊಂಗೆ ಹೊಡಿಬೇಕಲ್ಲ, ಅದಕ್ಕೆ ಬಹಳಷ್ಟು ರೈತರಿಗೆ ಹೇಳಿದ್ದೀನಿ, 1 ಎಕರೆಗೆ 1 ಪ್ಯಾಕೆಟ್ ಹಾಕಿದ್ರೆ ಕರೆಕ್ಟ್ ಆಗಿ ಅದು ಬೀಜ ಜಾಸ್ತಿ ಹಾಕಿಬಿಡ್ತಾರೆ. ಅದು ಎಲ್ಲ ಖರ್ಚು ಅಂದ್ರೆ ಔಷಧ ಖರ್ಚು ಜಾಸ್ತಿ ಹೋಗ್ತದೆ, ಸರಿಯಾಗಿ ಸಿಂಪರಣೆ ಆಗೋದಿಲ್ಲ. ಅದಕ್ಕೆ ಬಹಳಷ್ಟು ಕೆಲವೊಬ್ರು ಎಲ್ಲರೂ ತಿಳ್ಕೊಂಡು ರೈತರು ಈ ವರ್ಷದಿಂದ ಸ್ವಲ್ಪ ಫಾಲೋ ಮಾಡ್ತಾ ಇದಾರೆ. ಅದಕ್ಕೆ ರೈತರು ಇದನ್ನೆಲ್ಲ ಸ್ವಲ್ಪ ಫಾಲೋ ಮಾಡ್ಬೇಕು. ಬಹಳಷ್ಟು ಜನ ಈ ಸಲ ಹತ್ತಿ ಹೋಗಿದ್ದಾರೆ, ಅಲ್ಲಲ್ಲಿ ರೈತರಲ್ಲಿ ಬಹಳಷ್ಟು ಉತ್ಸಾಹ ಇದೆ. ಬೆಳೆಗಳು ಚೆನ್ನಾಗಿ ಕೆಲವೊಂದು ಕಡೆ ಬಹಳ ಚೆನ್ನಾಗಿದ್ದಾವೆ ಹತ್ತಿ ಬೆಳೆಗಳು ನೋಡ್ಲಿಕ್ಕೆಲ್ಲ. ಆದರೆ ಕೀಟದ ಒಂದು ನಿರ್ವಹಣೆ ಬಹಳ ಮುಖ್ಯ ಈ ಒಂದು ಸಂದರ್ಭದಲ್ಲಿ. ರೈತರು ನೀವು ಹೇಳಿದಂಗೆ ಪದೇ ಪದೇ ಒಂದೇ ಕೀಟನಾಶಕವನ್ನು ಬಳಸಬಾರ್ದು, ತಜ್ಞರ ಸಲಹೆಯನ್ನು ಪಡ್ಕೋಬೇಕಂತ ಹೇಳೋಣ. ನಿಮ್ಮ ಫೋನ್ ಸಂಖ್ಯೆ ಹೇಳಿ ರೈತರಿಗೆ, ಏನಾದರೂ ಸಮಸ್ಯೆ ಇದ್ರೆ ಫೋನ್ ಮಾಡ್ತೀನಿ. ನಂದು ದೂರವಾಣಿ ಸಂಖ್ಯೆ 944-84-1613-2. ಇನ್ನೊಮ್ಮೆ ಹೇಳಿ ಸರ್. 944-84-1613-2 ಇದನ್ನು ದೂರವಾಣಿ ಸಂಖ್ಯೆ. ರೈತರು ಸಮಸ್ಯೆಗಳಿದ್ದರೆ ದೂರವಾಣಿ ಮಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕು. ಒಳ್ಳೆಯ ಸರ್. ಇದುವರೆಗೂ ಹತ್ತಿ ಬೆಳೆಯಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಕೀಟಗಳು, ವಿಶೇಷವಾಗಿ ರಸ ಇರ್ತಕ್ಕಂಥ ಕೀಟಗಳು ಭಾಳಷ್ಟು ಅಲ್ಲಲ್ಲಿ ಕಂಡು ಬರ್ತಾ ಇದ್ದಾವೆ. ಈ ಒಂದು ಹಂತದಲ್ಲಿ ಸರಿಯಾದ ಒಂದು ರಾಸಾಯನಿಕವನ್ನು ಬಳಸಿ ಸರಿಯಾಗಿ ಅದರ ಪ್ರಮಾಣವನ್ನು ಹಾಕಿ ರೈತರು ಸಿಂಪರಣೆ ಮಾಡಿದ್ದೇ ಆದರೆ ಒಳ್ಳೆ ರೀತಿಯಿಂದ ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ತಜ್ಞರ ಸಲಹೆಯನ್ನು ಪಡೆದು ಕೀಟನಾಶಕ ರೋಗನಾಶಕವನ್ನು ಖರೀದಿ ಮಾಡಿ ರೈತರು ಬಳಸಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡೋದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಶರಣ ಶರಣಾರ್ಥಿಗಳು. ಇದುವರೆಗೆ ಹತ್ತಿ ಬೆಳೆಯಲ್ಲಿ ಕೀಟ ಹತೋಟಿ ಕ್ರಮಗಳು ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಸ್ ಜಿ ಹಂಚಿನಾಳ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರೆ. ಹಿಪ್ಪು ನೇರಳೆ ತೋಟದಲ್ಲಿ ಒಂದು ಹೆಕ್ಟೇರ್ ಪ್ರದೇಶವನ್ನು ಎರಡು ತಾಕುಗಳಾಗಿ ವಿಂಗಡಿಸಿ ಪ್ರತಿ ತಾಕಿನಿಂದ ವರ್ಷಕ್ಕೆ ಐದು ಬೆಳೆಗಳಂತೆ ಒಟ್ಟು ಹತ್ತು ಬೆಳೆಗಳನ್ನು ಪಡೆಯಬಹುದಾಗಿದೆ. ಪ್ರತಿ ಬೆಳೆಯಲ್ಲಿ 400 ರೋಗರಹಿತ ಮೊಟ್ಟೆಗಳಿಂದ ಬಂದ ಹುಳುಗಳನ್ನು ಸಾಕಿ 300 kg ಗೂಡಿನ ಇಳುವರಿಯನ್ನು ಪಡೆಯಬಹುದಾಗಿದೆ. ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಎಲೆಯ ಇಳುವರಿ 10,000 kg ಇದ್ದಲ್ಲಿ ಪ್ರತಿ ಬೆಳೆಯಲ್ಲಿ 500 ರೋಗರಹಿತ ಮೊಟ್ಟೆಗಳಿಂದ ಬಂದಂತಹ ಹುಳುಗಳನ್ನು ಸಾಕಿ 375-400 kg ಗೂಡಿನ ಇಳುವರಿಯನ್ನು ಪಡೆಯಬಹುದು. ಗೂಡಿನ ಧಾರಣೆ ಪ್ರತಿ ಕೆಜಿಗೆ 500 ಇದ್ದಲ್ಲಿ 80,000-1,00,000 ನಿವ್ವಳ ಲಾಭವನ್ನು ಗಳಿಸಬಹುದಾಗಿದೆ. ಈಗ ಕೇಳೋಣ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಇವರು ಕಳಿಸಿರುವ ಪೇಟೆ ಧಾರಣೆ ಉತ್ಪನ್ನಗಳ ಪೇಟೆ ಧಾರಣೆ ಈ ರೀತಿಯಾಗಿದೆ. ಕಡಲೆಕಾಳು ಜವರಿ ಸ್ಥಳೀಯ ಕ್ವಿಂಟಾಲ್ ಕನಿಷ್ಠ 4,149 ಗರಿಷ್ಠ 4,871 ರೂಪಾಯಿಗಳು. ಇನ್ನು ಹತ್ತಿ ಹೈಬ್ರಿಡ್ 44 ಕ್ವಿಂಟಾಲ್ 9,000-10,600 ರೂಪಾಯಿಗಳು. ಹೆಸರುಕಾಳು ಜವರಿ ಸ್ಥಳೀಯ 5,839-7,029 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗುರಿ 3,965-5,415 ರೂಪಾಯಿಗಳು. ಈರುಳ್ಳಿ 560-1,045 ರೂಪಾಯಿಗಳು. ಭತ್ತ ಸೋನಮಸೂರಿ 1,859-2,469 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ 4,550-6,262 ರೂಪಾಯಿಗಳು. ತೊಗರಿ ಕೆಂಪು 4,009-7,209 ರೂಪಾಯಿಗಳು. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಲಿಂಗ್ಸುಗೂರು ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಕ್ವಿಂಟಾಲ್ ಕನಿಷ್ಠ ಹಾಗೂ ಗರಿಷ್ಠ 2,700 ರೂಪಾಯಿಗಳು. ಸೂರ್ಯಕಾಂತಿ ಕನಿಷ್ಠ 6,410-6,700 ರೂಪಾಯಿಗಳು. ತೊಗರಿ ಕನಿಷ್ಠ ಹಾಗೂ ಗರಿಷ್ಠ 3,650 ರೂಪಾಯಿಗಳು. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಿಂಧನೂರು ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಭತ್ತ ಕಾವೇರಿ ಸೋನ ಕ್ವಿಂಟಾಲ್ ಕನಿಷ್ಠ 2,100 ಗರಿಷ್ಠ 2,350 ರೂಪಾಯಿಗಳು. ಭತ್ತ ಹಳೆ ಸೋನ ಮಸೂರಿ 2,400-2,700 ರೂಪಾಯಿಗಳು. ರಾಗಿ ಉತ್ತಮ 1,825 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಲಿಂಗ್ಸುಗುರು ಹಾಗೂ ಸಿಂಧನೂರು ಇವರು ಕಳಿಸಿರುವ ಪೇಟೆ ಧಾರಣೆಯನ್ನು ಕೇಳಿದರೆ. ರೈತ ಬಂಧವರೇ, ಈಗ ಕೇಳೋಣ ಸಿಂಧನೂರು ತಾಲೂಕಿನ ನರಸಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು. ಒರಗ ಒಳಗ ನ್ಯಾಡಾದೈತ್ರಿ ಕರಿಯಂಟೆ, ಹೊರಗ ಒಳಗ ನ್ಯಾಡಾದೈತ್ರಿ ಕರಿಯಂಟೆ ಲೈಟೆ. ಒಲಿಪೆರ ಬಂದರೋರ ಬಟ್ಟ ಸಾರಂಗ ಚಳೆ ಗೊಟ್ಟ, ಒಲಿಪೆರ ಬಂದರೋರ ಬಟ್ಟ ಸಾರಂಗ ಚಳೆ ಗೊಟ್ಟ, ಹೊರಗ ಒಳಗ ನ್ಯಾಡಾದೈತ್ರಿ ಕರಿಯಂಟೆ ಲೈಟೆ. ಹೊರಗ ಒಳಗ ನ್ಯಾಡಾದೈತ್ರಿ ಕರಿಯಂಟೆ ಲೈಟೆ. ಅಣೆ ಕೊಟ್ಟರು ಪೆಟ್ಟು ಅದ್ರಗೆಟ್ಟಲ್ ಚಂಚ ನಿಟ್ಟು, ಅಣೆ ಕೊಟ್ಟರು ಪೆಟ್ಟು ಅದ್ರಗೆಟ್ಟಲ್ ಚಂಚ ನಿಟ್ಟು, ಕಾಲ ಮೇಲೆ ಕಾಲಕ್ಕೆ ಚಿಂತಾರೆ ನಜೆ ಗಟ್ಟೆ, ಕಾಲ ಮೇಲೆ ಕಾಲಕ್ಕೆ ತಿಂತಾರೆ ನಾಚಿಗಟ್ಟೆ ಕಜನ್ ಗಿಲ ಸುಮೋಜನ ತ್ಯಾವೋ ಮೇಜಿನ ಮ್ಯಾಗೇಟೋ ಗಂಡ ಕಜನ್ ಗಿಲ ಸುಮೋಜನ ತ್ಯಾವೋ ಮೇಜಿನ ಮ್ಯಾಗೇಟೋ ಗಂಡ ಓರ್ ಮಂದಿ ನಾಡಿಕೆಂತ ಕುಡಿತಾರೆ ನಾಚಿಗಟ್ಟೆ ಓರ್ ಮಂದಿ ನಾಡಿಕೆಂತ ಕುಡಿತಾರೆ ನಾಚಿಗಟ್ಟೆ ಕಜನ್ ಗಿಲ ಸುಮೋಜನ ತ್ಯಾವೋ ಮೇಜಿನ ಮ್ಯಾಗೇಟೋ ಗಂಡ ಕಜನ್ ಗಿಲ ಸುಮೋಜನ ತ್ಯಾವೋ ಮೇಜಿನ ಮ್ಯಾಗೇಟೋ ಗಂಡ ಓರ್ ಮಂದಿ ನಾಡಿಕೆಂತ ಕುಡಿತಾರೆ.